ನಮ್ಮ ಬೆಂಗಳೂರಿನಲ್ಲಿ 39.2 ಡಿಗ್ರಿ ಸೆಂಟಿಗ್ರೇಡ್ ಗರಿಷ್ಠ ಉಷ್ಣಾಂಶ ತನ ಹೋಯಿತು. ನಾವು 20 ವರ್ಷದಿಂದ ನಾವು ನೋಡಿದ್ರ ಬೆಂಗಳೂರಿನಲ್ಲಿ 37 ದಾಟಗಳಂತ ಹೇಳ್ತಿದ್ವಿ, ಆದ್ರೆ ಈಗ 39 ತನ ಗರಿಷ್ಠ ಉಷ್ಣಾಂಶ ಬೆಂಗಳೂರಲ್ಲೇ ದಾಖಲಾಗಿದೆ. ಅಂದ್ರ ಹವಾಮಾನ ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದರಿಂದ ಇತ್ತಿತ್ತಲಾಗಿ ಇದು ಪಶ್ಚಿಮ ಕರಾವಳಿ ಜಿಲ್ಲೆಗಳಲ್ಲಿ ಕಾರವಾರನಲ್ಲಿ ಕೂಡ ಭೂಕುಸಿತ ಆಯಿತು ಕಳೆದ ವರ್ಷದಲ್ಲಿ. ಮ್ಯಾಂಗ್ಳೂರು ಮತ್ತು ಕೇರಳದಲ್ಲಿ ಕೂಡ ಭೂಕುಸಿತ ಆಯಿತು. ಈ ಎಲ್ಲ ಹವಾಮಾನಕ್ಕೆ ಸಂಬಂಧಪಟ್ಟ ವಿವಿಧ ಘಟನೆಗಳಿಗೆ ಮುಖ್ಯ ಕಾರಣವೇನು ಅನ್ನೋದು ನಾವು ಹುಡುಕಾಡಿಕೊಂತ ಹೋದ್ರೆ ಅಂದ್ರೆ ಇದು ಜಾಗತಿಕ ಮಟ್ಟದಲ್ಲಿ, ಬರೀ ರಾಜ್ಯ ಪಟ್ಟಣ ಅಲ್ಲ, ಜಾಗತಿಕ ಮಟ್ಟದಲ್ಲಿ ತಾಪಮಾನ ಏರಿಕೆ ಆಗಿರುವುದೇ ಒಂದು ಮುಖ್ಯ ಕಾರಣ. ಈ ಜಾಗತಿಕ ಮಟ್ಟದಲ್ಲಿ ತಾಪಮಾನ ಯಾಕೆ ಏರಿಕೆ ಆಗುತ್ತ? ಈಗ ಸೂರ್ಯನ ಬೆಳಕು, ಸೂರ್ಯನ ಕಿರಣಗಳು ಭೂಮಿಯನ್ನು ಎಷ್ಟು ತಲುಪಕ್ಕೋ ಅಷ್ಟ ತಲುಪ್ತಾವು. ವರ್ಷದಿಂದ ವರ್ಷ ಇರಬಹುದು, ದಶಕದಿಂದ ದಶ, ಶತಮಾನದಿಂದ ಶತಮಾನಕ ಅಷ್ಟೊಂದು ವ್ಯತ್ಯಾಸ ಆಗಲ್ಲ. ಆದ್ರ ಸೋಲಾರ್ ಆಕ್ಟಿವಿಟಿ ಒಳಗ ಪ್ರತಿ 11 ವರ್ಷಕ್ಕೊಮ್ಮೆ ಸೋಲಾರ್ ಆಕ್ಟಿವಿಟಿಲಿಂದ ಸ್ವಲ್ಪ ಏರಿಳಿತಗಳು ಆಕವು ಸೂರ್ಯನ ಕಿರಣಗಳು. ಇದನ್ನು ಹೊರತುಪಡಿಸಿದ್ರೆ ಅಷ್ಟೊಂದು ಸೂರ್ಯನ ಬೆಳಕು ಭೂಮಿಯನ್ನು ತಲುಪೋದು ಅಷ್ಟೇ ಇರ್ತೈತಿ. ಹಂಗಂದ್ರೆ ಇದಕ್ಕೆ ಏನು ಮುಖ್ಯ ಕಾರಣ ಅಂದ್ರೆ, ನಾವು 1750 ನಮ್ಮ ಜಗತ್ತಿನಾದ್ಯಂತ ಒಂದು ಕೈಗಾರಿಕಾ ಕ್ರಾಂತಿ ನಡೀತು. ಈ ಕೈಗಾರಿಕಾ ಕ್ರಾಂತಿಯಲ್ಲಿ ನಾವೆಲ್ಲ ಕಲ್ಲಿದ್ದಲು, ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಉಪಯೋಗ ಮಾಡಕತ್ತಿದ್ವಿ. ಈ ಇಂಧನವನ್ನು ಇವನ್ನೆಲ್ಲ ಫ್ಯಾಕ್ಟರಿ ಕೈಗಾರಿಕೆಗಳನ್ನು ಮಷಿನ್ಸ್ ಎಲ್ಲ ರನ್ ಮಾಡಲಿಕ್ಕೆ ಇವನ್ನ ನಾವು ಉಪಯೋಗ ಮಾಡಕತ್ತಿದ್ವಿ. ಇದು ಏನ್ ಮಾಡಿತು, ಕೋಲು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡಕತ್ತಿದ್ವು. ಇದಕ್ಕೆ ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಿ. ಅದ್ರ ಜೊತೆಗೆ ಕಾರ್ಬನ್ ಮೊನಾಕ್ಸೈಡ್ CH4 ಅದು ಕೂಡ ಹೊರಗಡೆ ಬರ್ತೈತಿ, ಮತ್ತು ನೈಟ್ರಸ್ ಆಕ್ಸೈಡು ಮತ್ತು ಫ್ರಿಜ್, ಎಸಿ ಇವು ಕೆಲವು ಉಪಯೋಗಿಸೋ ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಎಲ್ಲ ಹೊರಸೂಸಕತ್ತಿದ್ವು. ಇವು ಎಲ್ಲ ಏನ್ ಮಾಡ್ತಾವು, ಇದ್ರದ್ದು ಏನ್ ಪಾತ್ರ? ಈಗ ಕಾರ್ಬನ್ ಡೈಆಕ್ಸೈಡ್ ನೀವು ತಗೊಂಡ್ರೆ ಅಂತ ತಿಳ್ಕೊರ್ರಿ, ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಸೇರಿದಾಗ ಅದು ಲಾಂಗ್ ವೇವ್ ರೇಡಿಯೇಷನ್ ಅಂತ ಕರಿತೀವಿ. ಈ ಲಾಂಗ್ ವೇವ್ ರೇಡಿಯೇಷನ್ ಅದನ್ನ ಹೀರಿಕೊಳ್ತದೆ, ಸೂರ್ಯನ ಬೆಳಕು ಭೂಮಿಯನ್ನು ನೇರವಾಗಿ ತಲುಪಿಡ್ತೈತಿ. ಈ ಗಾಳಿ ಐತಲ್ಲ, ಸೂರ್ಯನ ಕಿರಣಗಳಿಗೆ ಪಾರದರ್ಶಕವಾಗಿರ್ತೈತಿ. ಈ ಭೂಮಿಯ ವಾಯುಮಂಡಲ ಸೂರ್ಯನ ಬೆಳಕನ್ನು ನೇರವಾಗಿ ಹೀರಿಕೊಳ್ಳುವುದಿಲ್ಲ, ಅದು ನೇರವಾಗಿ ಭೂಮಿಯನ್ನು ತಲುಪುತ್ತ. ಭೂಭಾಗಗಳು ಮತ್ತು ಸಾಗರಗಳು ಇದರಲಿಂದ ಬಿಸಿ ಆಕ್ಕವು. ಈ ಬಿಸಿ ಆದ ಮೇಲೆ ಇವು ಏನ್ ಮಾಡ್ತಾವು, ಭೂಮಿ ಮತ್ತು ಸಾಗರಗಳು ಇವು ಒಂದು ಬೆಳಕನ್ನು ಹೊರಸೂಸ್ತಾವು. ಅದಕ್ಕೆ ಲಾಂಗ್ ವೇವ್ ರೇಡಿಯೇಷನ್ ಅಂತ ಕರಿತೀವಿ ನಾವು. ಲಾಂಗ್ ವೇವ್ ರೇಡಿಯೇಷನ್, ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್, ಹೊರಗೆ ಹೋಗುವ ದೀರ್ಘ ತರಾಂಗಾಂತರಗಳು ಅಂತ ಕರಿತೀವಿ. ಈ ದೀರ್ಘ ತರಾಂಗಾಂತರಗಳು ಇನ್ಫ್ರಾರೆಡ್ ರೇಂಜ್ನಲ್ಲಿ ಕೂಡ ಇರ್ತಾವು. ಇದು ಏನ್ ಮಾಡ್ತಾ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೀಥೇನ್, ನೈಟ್ರಸ್ ಆಕ್ಸೈಡ್ ಇವೆಲ್ಲ ಈ ಕಿರಣಗಳನ್ನು ಹೀರಿಕೊಂಡ್ಬಿಡ್ತಾವು. ಈ ಹೀರಿಕೊಂಡ ಮೇಲೆ ಇದು ಒಂದು ತರ ಬ್ಲ್ಯಾಂಕೆಟ್ ತರ ಆಗ್ಬಿಡ್ತೈತಿ. ಅವಾಗ ಈ ರೇಡಿಯೇಷನ್ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ವಾತಾವರಣವನ್ನು ಬಿಸಿ ಮಾಡಕತ್ತಿ ಬಿಡ್ತಾವು. ಇದರಲಿಂದ ನಮ್ಗೇನಾಗತ್ತ, ಉಷ್ಣತಾಮಾನ ವರ್ಷದಿಂದ ವರ್ಷಕ್ಕೆ, ದಶಕದಿಂದ ದಶಕ ಏರಿಕೆ ಆಗ್ತಾ ಬಂದಿತ್ತು. ಈಗ 1750 ಸುಮಾರು ನೀವು ತಾಪಮಾನವನ್ನು ನೋಡಿದ್ರ ಬರೇ ಕಡಿಮೆ, ಈಗ ಸುಮಾರು 1.5 ಡಿಗ್ರಿ ಸೆಂಟಿಗ್ರೇಡ್ ಜಗತ್ತಿನ ಸರಾಸರಿ ಉಷ್ಣತಾಮಾನ ಏರಿಕೆ ಆಗಿದೆ, 1.5 ಡಿಗ್ರಿ ಸೆಂಟಿಗ್ರೇಡ್. ಇದೇನ ನಂಬರ್ ಸಣ್ಣದ ಕಾಣಬಹುದು, ಇದರ ಪರಿಣಾಮ ಬಹಳ ಜಾಸ್ತಿ. ಟೆಂಪರೇಚರ್ ಇದು ಭಾರಿ ಸೆನ್ಸಿಟಿವ್, 1 ಡಿಗ್ರಿ ಬರೀ 0.5 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಗೆ ಆಯ್ತಂದ್ರ ಇದರಲ್ಲಿಂದ ಪರಿಣಾಮ ಜಾಸ್ತಿ ಆಗುತ್ತೆ. ಈಗ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ AK ಚಕ್ರವರ್ತಿ ಅವರು ಮಾತಾಡ್ತಾರೆ. ಡಾಕ್ಟರ್ ಚಕ್ರವರ್ತಿ ಅವರೇ, ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಪರಿಸರ ಅಥವಾ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ರೈತರ ಬಾಂಧವರಿಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಇದರಿಂದ ಏನಾಗುತ್ತೆ, ಈಗ ಮಳೆ ಹೆಚ್ಚಳ ಆಗ್ಬೋದು, ಆಮೇಲೆ ತೇವಾಂಶ ಹೆಚ್ಚದಾಗ ಏನಾಗುತ್ತೆ, ಮೆಣಸು ಮೆಣಸಿಗೆ ಈ